ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಸೆಪ್ಟೆಂಬರ್ 28ರಿಂದ ಆರಂಭವಾಗಲಿರುವ ಈ ರೈಲು ಸೌಲಭ್ಯ ಬೆಂಗಳೂರಿನ ಮಾರ್ಗವಾಗಿ ಹುಬ್ಬಳ್ಳಿ ಮತ್ತು ಕೊಲ್ಲಂ ಜಂಕ್ಷನ್ಗಳ ನಡುವೆ ಹಾದು ಹೋಗಲಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಇಬ್ಬಲೂರು ಜಂಕ್ಷನ್ನಿಂದ ಟಿನ್ ಫ್ಯಾಕ್ಟರಿವರೆಗೆ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತು ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, 14 ಉಪಜಾತಿಗಳನ್ನು ಕೈಬಿಟ್ಟ ಹಿಂದುಳಿದ ವರ್ಗಗಳ ಆಯೋಗ. ಬೆಂಗಳೂರಿನ ನಿಮಾನ್ಸ್ನಲ್ಲಿ 10ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ, ಆಯುರ್ವೇದದ ಮಹತ್ವ ಸಾರಿದ ಕಾರ್ಯಕ್ರಮ. ರಾಜ್ಯದೆಲ್ಲೆಡೆ ಇಂದು ಪೌರಕಾರ್ಮಿಕರ ದಿನಾಚರಣೆ, ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಗೊಳಿಸಲು ಕರೆ. ಹಾಗೂ ಕನ್ನಡದ ಕಂದೀಲು ಸನ್ಫ್ಲವರ್ಸ್ಗೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾಳೆ ಕೃಷಿ, ಇದರ ಬಗ್ಗೆ ಪ್ರೇಮ ವಸಂತ್ ತೋಡಿಕ್ಕಾನ ಇವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಪ್ರೇಮ ವಸಂತ್ ತೋಡಿಕ್ಕಾನ ಇವರ ಪಾಮ್ ತೋಟಕ್ಕೆ ಬಂದಿದ್ದೇವೆ. ಸುಮಾರು ವರ್ಷಗಳಿಂದ ಪಾಮ್ ಕೃಷಿಯನ್ನು ಮಾಡುತ್ತಿರುವ ಇವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ. ಹಾಗಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸುಮಾರು ಎಷ್ಟು ವರ್ಷಗಳಿಂದ ನೀವು ಈ ಪಾಮ್ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಇದು ಈ ವರ್ಷ 13ನೇ ವರ್ಷ. 13 ವರ್ಷಗಳನ್ನ ಮಾಡ್ತಾ ಇದ್ದೀರಿ. ಇಷ್ಟು ವರ್ಷಗಳಲ್ಲಿ ಇಡೀ ಹಾಕಿದ್ರ ಆರಂಭದಿಂದ ಅಥವಾ ನಂತರ ಸ್ವಲ್ಪ ಸ್ವಲ್ಪವಾಗಿ ಹಾಕಿದ್ರ? ಅರ್ಧ ತೋಟ ಫಸ್ಟ್ ಗೆ ಹಾಕಿದ್ದೆವು, ಮತ್ತೆ ನೆಕ್ಸ್ಟ್ ಇಯರ್ ಇಂದ ಫುಲ್ ಹಾಕಿದ್ದೆ. ಸುಮಾರು ಎಷ್ಟು ಎಕರೆಗಳಿವೆ ಮೇಡಮ್? 22 ಎಕರೆ. 22 ಎಕರೆಗಳಿವೆ. ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನಿದೆ ಮೇಡಮ್? ಇಲ್ಲಿ ಟೋಟಲ್ ಅಡಿಕೆ ತೋಟ 20-25 ಎಕರೆ, ಮತ್ತೆ ರಬ್ಬರ್ ತೋಟ 45 ಎಕರೆ ಜಾಗ ಇದೆ. ಅಡಿಕೆ 250 ಕ್ವಿಂಟಲ್ ಅಡಿಕೆ ಆಗ್ತಿದ್ದದ್ದು ಕಾಲಕ್ರಮೇಣ 150 ಕ್ವಿಂಟಲ್, ಈಗ ಕೇವಲ 15 ಕ್ವಿಂಟಲ್ ಅಡಿಕೆ ಆಗ್ತಾ ಇರುವ ಅಲ್ಲಿವರೆಗೆ ತಲುಪಿದೆ. ಯಾವುದೇ ಔಷಧಿ ಸೈಂಟಿಸ್ಟ್ ಗಳು ಬಂದು ನೋಡಿದ್ರೆ ಪ್ರಯೋಜನವೇ ಆಗ್ಲಿಲ್ಲ. ಮತ್ತೆ ನಾನು ಕುಟ್ಟಿಗಿತ್ತು ಮಾವನವ್ರ ಕಾಲದಲ್ಲಿ ಒಂದು 50-60 ವರ್ಷದ ಹೈನುಗಾರಿಕೆ ಮಾಡ್ತಿದ್ದೆ. ಹೈನುಗಾರಿಕೆ ನಿಂತಿತ್ತು ಅಂತ ಹೇಳ್ಬಹುದು. ನಾನು ಇಲ್ಲಿ ಒಂದು ಊರಿಗೆ ಮಹಿಳಾ ಸೊಸೈಟಿ ಆದ್ಮೇಲೆ ಏನು ನಾವೇ ಮಹಿಳೆಯರು ಸೇರಿ ಅದನ್ನು ಮುಂದುವರಿಸಬಹುದು, ಮಹಿಳೆಯರು ಸ್ವಾವಲಂಬಿ ಬದುಕು ನಡೆಸಬಹುದು ಅಂತ ನನ್ನ ತಲೆಗೊಂದು ಅಂದಾಜೆ ಇತ್ತು. ಅಷ್ಟವರೆಗೆ ನನಗೆ ಹಟ್ಟಿ ಕೆಲಸ ಮಾಡಿ ಗೊತ್ತಿಲ್ಲ, ಹೋಗಿ ಗೊತ್ತಿಲ್ಲ, ಕೆಲಸದವರಿದ್ರು. ಮತ್ತೆ ನಾನೇ ಮುತುವರ್ಜಿ ವಹಿಸಿ ಅದನ್ನೇ ಮುಂದುವರಿಸಿಕೊಂಡು ಹೋಗಿ 15 ಲೀಟರ್ ಹಾಲು ದಿನವಹಿ 140-180 ಲೀಟರ್ವರೆಗೆ ಹಾಲು ಹಾಕ್ತಿದ್ದೆ ಮಿನಿಮಮ್. 18 ವರ್ಷ ಹೈನುಗಾರಿಕೆ ಮಾಡಿ ಫುಲ್ ನಮ್ಮ ತೋಟಕ್ಕೆ ಅಡಿಕೆ ತೋಟ, ತೆಂಗಿನ ಗಿಡ 1,000. ಸಮೃದ್ಧ ಕೃಷಿಯಾಗಿತ್ತು. ಸಮೃದ್ಧ ಕೃಷಿಯಾಗಿ ಚೆನ್ನಾಗಿ ಬಂದಿತ್ತು. ಯಾವುದೇ ಒಂದು ಚೀಲ ಗೊಬ್ಬರ ನಾವು ಸರ್ಕಾರಿ ಗೊಬ್ಬರ ಯಾವುದು ಹಾಕ್ತಿಲ್ಲ. ಆಯ್ತು, ಸ್ಲರಿಯನ್ನೇ ಪೈಪ್ ಮೂಲಕ ಬಿಡ್ದು ಲೇಬರ್ಸ್ ತುಂಬಾ ಕಡಿಮೆ ಖರ್ಚು ಬೀಳ್ತಿತ್ತು. ಕಾಂಪೋಸ್ಟ್ ಗೊಬ್ಬರ ಮುಂಚೆ ಇತ್ತು ಮಾವನ ಕಾಲದಲ್ಲಿ, ಅದೇ ಆಗ ಹಾಗೆ ಲೇಬರ್ಸ್ ಇದ್ರು, ಒಳ್ಳೇದಾಗ್ತಿತ್ತು. ಆದ್ರೆ ಈಗ ಈಗಿನ ಕಾಲದಲ್ಲಿ ತುಂಬಾ ಕೊರತೆಯಿಂದಾಗಿ ಪೈಪ್ ಅಲ್ಲಿ ಹಿಡ್ದು ಬಿಡುದು, ಎರಡೆರಡು ಸ್ಲರಿ, ಒಂದು ಸ್ಲರಿ ಬರೀ ಸ್ಲರಿಯಲ್ಲಿ ಒಂದು. ಈಗ ಮಾತ್ರ ಹೈನುಗಾರಿಕೆ ನಿಲ್ಲಿಸಿದ್ದೇನೆ, ಬೇರೆ ಬೇರೆ ಕಾರಣಗಳು ನಿಲ್ಲಿಸಬೇಕಾಗಿ ಬಂತು. ಈಗ ಮಾತ್ರ ಎನ್ ಪಿ ಕೆ ಗೊಬ್ಬರ ಕೊಡ್ತಾ ಇದ್ದೆ. ಇಲ್ಲಿ ಬಂದಂತ ಯಾವುದು ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಇಡೀ ಬದಲಾವಣೆ ಆಯ್ತಲ್ಲ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಕರಾವಳಿಗಳಲ್ಲಿ ಅಡಿಕೆ, ತೆಂಗು, ಬಾಳೆ, ಕರಿಮೆಣಸು ಇಂಥವುಗಳೇ ಹೆಚ್ಚು, ನಮಗೆ ಚಿರಪರಿಚಿತ. ನಮ್ಗೆ ಬಹುಶಃ ಪಾಮ್ ಆಯಿಲ್ ನೋಡಿ ಗೊತ್ತು, ಆದ್ರೆ ಪಾಮ್ ಗಿಡಗಳನ್ನ ನೋಡಿ ಗೊತ್ತಿಲ್ಲ. ನೀವು ಈ ಪಾಮ್ ಬೆಳೆಸಲಿಕ್ಕೆ ಕಾರಣ ಏನು ಮೇಡಮ್? ಕಾರಣ ಅಂದ್ರೆ ನಮ್ಮ 250 ಕ್ವಿಂಟಲ್ ಅಡಿಕೆ ಆಗ್ತಿದ್ದ ತೋಟದಲ್ಲಿ ಕಾಲಕ್ರಮೇಣ ಹಳದಿ ರೋಗಕ್ಕೆ ತುತ್ತಾಗಿ ಲಾಸ್ಟ್ ಈಗ 15 ಕ್ವಿಂಟಲ್ ಅಡಿಕೆ ಆಗ್ತಾ ಉಂಟಷ್ಟೇ. ಒಳ್ಳೆ ಅಡಿಕೆ ಹಿಡಿಯೋ ತೋಟ ಆಗಿತ್ತು, ವರ್ಷದಿಂದ ವರ್ಷಕ್ಕೆ ಇಳುವರಿ ಕಡಿಮೆ ಆಗ್ತಾ ಬಂತು. ಸುಮಾರು ಬೆಂಗಳೂರಿಂದೆಲ್ಲ ಸೈಂಟಿಸ್ಟ್ ಗಳು ಬಂದೆಲ್ಲ ನೋಡಿದ್ರು, ಅದು ಹಾಕಿ ಸುಣ್ಣ ಹಾಕಿ ಎಲ್ಲ ಮಾಡಿದ್ದಾರೆ ಮನೆಯವರು, ಯಾವ್ದಲ್ಲಿ ಪ್ರಯೋಜನ ಬರಲಿಲ್ಲ. ಹಾಗೆ ಅಡಿಕೆ ಕೃಷಿಯಲ್ಲಿ ಬೇಸರ ಬಂದೋಯ್ತು ಇವರಿಗೆ. ಇನ್ನೇನಾದ್ರೂ ಬೇರೆ ಕೃಷಿ ಮಾಡ್ಬೇಕು ಅಂತ ಕಾಣುವಾಗ ಒಮ್ಮೆ ಪೆರಿಯಪಟ್ಟಣದ ಹತ್ರ ಹೋಗುವ ಒಂದು ಆಟೋದಲ್ಲಿ ಪಾಮ್ ಗೋನೆ ಕಂಡಿತಂತೆ. ಅದನ್ನೀಗ ವಿಚಾರಣೆ ಮಾಡುವಾಗ ಇಲ್ಲಿ ಏನು ಬೆಳಿಬಾರ್ದು ಅಂತ ಇವರ ತಲೆಗೋಯ್ತು. ಹಾಗೆ ಅದನ್ನು ಬೆಳಿಲಿಕ್ಕೆ ಮಾತ್ರ 2 ವರ್ಷ ಹೋರಾಟ ಮಾಡಿದ್ದಾರೆ. ಅದು ಯಾಕೆ ಮೇಡಮ್? ಯಾಕೆ ಅಂತಂದ್ರೆ ಸುಳ್ಯ ತಾಲೂಕಲ್ಲಿ ಕಾಲುವೆ ಇಲ್ಲ, ನೀರಿಲ್ಲ ಅಂತ. ಹಾರಂಗಿ ಡ್ಯಾಮ್ ಇದೆಲ್ಲ ನೋಡಿ ಅಲ್ಲಿವರೆಗೆ ತಾಳೆ ಕೃಷಿ ಇತ್ತು. ನಿಮ್ಮ ಸುಳ್ಯ ತಾಲೂಕಲ್ಲಿ ನೀರಿಲ್ಲ, ಇವರಿಗೆ ತುಂಬಾ ನಗು ಬಂತು. ಅಡಿಕೆ ಕೃಷಿಗೆ ನೀರು ಹೆಚ್ಚು ಬೇಕು, ಪಾಮಿಗಾದ್ರೆ ಏನಾಗುದಿಲ್ಲ. ಮತ್ತೆ ಸುಳ್ಯ ತಾಲೂಕಿನ ಇಡೀ ಪಂಪ್ ಸೆಟ್ಟಿನ ಲೆಕ್ಕ ತೆಗೆದು ಕೆಇಬಿಗೆ ಹೋಗಿ ಎಲ್ಲ ಅವರಿಗೆ ಅಧಿಕಾರಿಗಳಿಗೆ ತಲೆಗೆ ಹುಗ್ಗಿಸಿ ಮತ್ತೆ ಆಂಧ್ರ ಪ್ರದೇಶ ಎಲ್ಲಿಗೆಲ್ಲ ಹೋಗಿದ್ದಾರೆ ಪಾಂಬೆ ಇಳುವಿತ್ತು ಆಫೀಸರ್ಸ್ ಅನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ ಸುಮಾರು ಆಗುವಾಗ ಫೈನಲ್ ಆಯ್ತು ಅಂತ ಒಂದು ಲೇಡಿ ಆಫೀಸರ್, ನಿಮ್ಮ ತೋಟಕ್ಕೆ ಅಡಿಕೆಗೆ ಹಳದಿ ಬಂದ ಕಾರಣ ತಾಳೆಗೂ ಹಳದಿ ಬಂದ್ರೆ ಬರ್ದು ಅಂತ ಏನುಂಟು ಒಂದು. ಅದು ಪುನಃ ಫೈಲ್ ಕೆಳಗೆ ಹೋಯ್ತು. ಹಾಗೆ 2 ವರ್ಷ ನಾವು ಗುಂಡಿ ತೆಗ್ದಿಟ್ಟಿದ್ದೇವೆ, ಗಿಡಕ್ಕೆ ಕಾದಿದ್ದಾರೆ ಇವರು. ಏನೋ ಸತತ ಇವರ ಹೋರಾಟ ಪ್ರಯತ್ನದಿಂದ ಇಲ್ಲಿ ತಾಳೆ ಕೃಷಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆಗುವಂತಾಯ್ತು. ಆದ್ರೆ ಇವರು ಈಗಲೂ ಎಲ್ರು ನೆನೆಸ್ಕೊಳ್ತಾರೆ ಇವರು. ಆದಷ್ಟು ಎಲ್ರಿಗೆ ಹೇಳ್ತಿದ್ರು ಇಲ್ಲಿ ಅಡಿಕೆಗೇನು ಭವಿಷ್ಯವೇ ಇಲ್ಲ, ಆದ್ರೆ ಎಲ್ರು ಹಾಕ್ಲಿಕ್ಕೆ ಒಪ್ಪುದಿಲ್ಲ ಅಂತಂದ್ರೆ ಅಡಿಕೆಗೆ ರೇಟ್ ಏರ್ತಾ ಹೋಯ್ತು. ಇದ್ದ ಘಟ್ಟ ಪ್ರದೇಶದಲ್ಲಿ ಆಂಧ್ರ ತಮಿಳ್ನಾಡಿಗೆಲ್ಲ ಇಲ್ಲಿಂದ ಲೋಡ್ ಗಟ್ಟಲೆ ಅಡಿಕೆ ಗಿಡ ಹೋಗ್ತಾ ಇದೆ. ಯಾರು ಇದ್ರ ಹೊಸ ಕೃಷಿಯತ್ತ ಧೈರ್ಯ ಬರುದಿಲ್ಲ. ಹಾಗೆ ಆದಷ್ಟು ಜನರಿಗೆ ಇವರು ಮಾಹಿತಿ ಕೊಡ್ತಿದ್ರು, ಹಾಕಿ ಹಾಕಿ ಅಂತ. ಆದ್ರೆ ಈಗ ಜನರಿಗೆ ಹಾಕ್ತಾ ಇದ್ದ ಹೆಚ್ಚಿನ ಸಂಖ್ಯೆ, ಹೆಚ್ಚಿನ ಪ್ರದೇಶ ಸುಳ್ಯ ತಾಲೂಕಲ್ಲಿ, 2 ಜಿಲ್ಲೆ ಸುಳ್ಯ ತಾಲೂಕಲ್ಲಿ ಜಾಸ್ತಿ ಭೂಮಿ ತಾಳೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಪಾಮ್ ಅಥವಾ ತಾಳೆ ಏನಿದೆ, ನೀವೇ ಮೊದಲು ಹಾಕಿದ್ದ ಹೇಗೆ ಇದರ ಬಗ್ಗೆ ಅಂದ್ರೆ ಈ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಾಕಿದ್ದು ನೀವೇ? ಹೌದು ಹೌದು, ಇಷ್ಟು ಎಕರೆಯಲ್ಲಿ ಹಾಕಿದ್ದು ನಾವು. ಈಗ ಕೂಡ ಎಷ್ಟು ಹಣ್ಣು ಕೊಡ್ತು ನಾವೇ ಇಲ್ಲಿ 2 ಜಿಲ್ಲೆಯಲ್ಲಿ. ಈಗ ಒಬ್ರು ಹಾಕಿದ್ದಾರೆ ಕರಿಕಳ ಅಂತ ಸುಳ್ಯ ತಾಲೂಕಲ್ಲೇ 30 ಎಕರೆ ಹಾಕಿದ್ರು. ಈಗ ಈಗ ಬರ್ತಾ ಇದೆ ಅವರಿಗೆ, ಒಳ್ಳೆ ಕೃಷಿ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಹೊಸತಾದ ಕೃಷಿ ಮಾಡುವಾಗ ಅದಕ್ಕೆ ತುಂಬಾ ಸವಾಲುಗಳಿವೆ ಹಾಗಿದ್ರೆ. ಹೌದು ಸರಿ ಮೇಡಮ್. ಈಗ ಈ ಗಿಡಗಳಿಗೆ 13 ವರ್ಷ ಆಯ್ತು ಅಂದ್ರೆ ಇದನ್ನು ನಾಟಿ ಮಾಡುವಾಗ ಮೊದಲು ಅನುಸರಿಸಬೇಕಾದಂತಹ ಕ್ರಮಗಳು ಯಾವುವು? ಅದು ನಮ್ಮ ಕಂಪನಿ 3F ಕಂಪನಿ ಅಂತ ಇದೆ, ನಾವು ತಾಳೆಹಣ್ಣು ಕೊಡದವರಿಗೆ ಅವರ ಕೇರ್ ಆಫ್ ಅಲ್ಲಿ ಅವರ ಅಧಿಕಾರಿಗಳು ಇರ್ತಾರೆ, ತಾಲೂಕಿಗೊಬ್ರು ಅವರೇ ಬಂದು ಮಾಹಿತಿ ಕೊಡ್ತಾರೆ. ತ್ರಿಕೋನದಲ್ಲಿ ಹಾಕುದು ಅಂತ ಪಾಯಿಂಟ್ ಔಟ್ ಮಾಡಿ ಗಿಡ ನೆಡೋದು ಹೇಗೆ ಹೇಳಿಕೊಡ್ತಾರೆ. ಗಿಡ ಕೂಡ ಕಂಪನಿಯಿಂದ ಫ್ರೀ ಉಚಿತ. ಉಚಿತ 3 ವರ್ಷ ಅದನ್ನು ಸಾಕ್ಲಿಕ್ಕೆ, 3-4 ವರ್ಷ ಗೊಬ್ಬರ ಸಹ ಉಚಿತ ಕೊಡ್ತಾ ಇದ್ದಾರೆ. ಅಷ್ಟು ಸೌಲಭ್ಯಗಳಿದೆ ತಾಳೆ ಕೃಷಿಯಲ್ಲಿ. ಇದು ಸರ್ಕಾರದಿಂದ ನೇರವಾಗಿ ಇರುವಂತಹ ಕಂಪನಿಯ ಹೇಗೆ? ಸರ್ಕಾರ ಸಹ ಇದೆ, ಕಂಪನಿ ಸಹ, ಮತ್ತೊಂದು ರೈತರು ಸಹ ಸೇರಿ ಒಂದು ಟೀಮಿನಾಗೆ ಮಾಡಿದ್ದಾರೆ. ಪ್ರೈಸ್ ಫಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಕೋವಿಡ್ ಟೈಮಲ್ಲಿ 21ರವರೆಗೆ ರೇಟ್ ಹೋಗಿತ್ತು ಟನ್ನಿಗೆ, ಮತ್ತೆ 18 ಇತ್ತು, ಈಗ ಸ್ವಲ್ಪ 15.5 ಇದೆ. ಆದ್ರೂ ಪರವಾಗಿಲ್ಲ, ಇವರು ಹಾಕಿದ ವರ್ಷದಲ್ಲಿ 8-9 ರೂಪಾಯಿ ಇತ್ತು. ಆದ್ರೆ ಸಪೋರ್ಟ್ ಪ್ರೈಸ್ ಅಂತ ತೋಟಗಾರಿಕೆ ಇಲಾಖೆಯಿಂದ ಒಟ್ಟಿಗೆ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದು ಮಾಡಿ MSP ಅಂತ ಒಂದು ರೇಟ್ ಇಷ್ಟು ಫಿಕ್ಸ್ ಮಾಡ್ತಾರೆ. ಮೇಡಮ್, ಈಗ ನಾವೇನು ಈ ಪಾಮ್ ಗಿಡಗಳನ್ನು ನೆಡುತ್ತೇವೆ ಅದರಿಂದ ಮೊದಲು ಅನುಸರಿಸಬೇಕಾದ ಕ್ರಮಗಳು ಏನು ಅಂತ ಹೇಳಬಹುದಾ? ಹಾಗೇನಿಲ್ಲ, ಬಾರಿ ಅದನ್ನ ನೆಡ್ಲಿಕ್ಕೆ ಅಷ್ಟು ಶ್ರಮ ಏನಿಲ್ಲ. 2 ಫೀಟ್ ಆಳ, 2 ಫೀಟ್ ಅಗಲದ ಹೊಂಡ ತೆಗೆದು ಅಡಿಗೆ ಸ್ವಲ್ಪ ಗೊಬ್ಬರ ಹಾಕಿ ನಟ್ಟು ಬಿಡದು. 1 ಎಕರೆಗೆ 57 ಮರ ಗಿಡಗಳನ್ನ ನೆಡಬಹುದು. ತ್ರಿಕೋನಾಕಾರದಲ್ಲಿ ಬೇರೆ ಗಿಡ ಎಲ್ಲ ಸ್ಟ್ರೇಟ್ ಆಗಿ ನೆಡ್ತೇವೆ, ಸಾಲ ಆಗಿ ಇದು ಹಾಗೆ ಅವರು ಕಂಪನಿಯವರೇ ಹಾಗೆ ಹೇಳ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ತ್ರಿಕೋನ ಆಕೃತಿಯಲ್ಲಿ ನೆಡುದು 57 ಗಿಡ ಇಡ್ತಾರೆ ಸಾಧಾರಣ, ಆಲ್ಮೋಸ್ಟ್ ತೆಂಗಿನ ಮರದಾಗೆ 57 ಗಿಡ ನೆಡ್ಲಿಕ್ಕೆ ಏನು ತ್ರಾಸಿಲ್ಲ. ದೊಡ್ಡ ಹೊಂಡ ಎಲ್ಲ ಬೇಡ, ತೆಂಗಿಗೆ ಮಾಡಿದಾಗ ಬೇಡ. ಇದರ ಬೇರುಗಳು ಹೇಗೆ ಹೋಗ್ತವೆ? ಇದರ ಬೇರುಗಳು ಮೇಲೆ ಇರ್ತದೆ, ಬಿದಿರಿನ ಬೇರಿನಾಗೆ ಮೇಲೆ ಹರಡಿಕೊಂಡಿರುದು. ಇವ್ರಿಗೆ ಗೊತ್ತಿಲ್ಲದ ಒಂದು ಗಿಡ ನಾನು ಮೈಸೂರಿನ ಬರುವಾಗ ತಂದಿದ್ದೆ, ಅದನ್ನ ಚಂದ ಬುಡ ಬಿಡಿಸಿ ಗೊಬ್ಬರ ಹಾಕ್ಸಿದ್ರು. 5-6 ವರ್ಷಕ್ಕೆ ಕಾಯೇ ಬಿಡ್ಲಿಲ್ಲ, ಪೆಟ್ಟಾಗಿದೆ ಬೇರಿಗೆ. ಈಗ ದೊಡ್ಡ ದೊಡ್ಡ ಬಂಚಸ್ ಆಗ್ತಾ ಇದೆ. ತೆಂಗಿಗೆಲ್ಲ ಹಾಗೆ ಮಾಡ್ತಾರಂತ ಅಲ್ಲಿ ಇವರು ಚಂದ ಬುಡ ಬಿಡಿಸಿ ಗೊಬ್ಬರ ಹಾಕಿದ್ರು. ಮತ್ತೆ ಅಧಿಕಾರಿಗಳಿದ್ರು ಅದಕ್ಕೆ ಬುಡ ಮುಟ್ಲಿಕ್ಕೆ ಇಲ್ಲ ಅಂತ, ಸ್ವಲ್ಪ ಸಹ ಇಲ್ಲ, ಗೊಬ್ಬರವನ್ನು ಮೇಲೆ ಬಿಕ್ಕಿ ಬಿಡುದು. ಬೇರುಗಳೆಲ್ಲ ಲಾವಂಚದ ಬೇರಿನಾಗೆ ಸ್ಪ್ರೆಡ್ ಹಾಕೊಂಡಿದೆ, ಮೇಲೆ ಇರ್ತದೆ, ಹೋಗುದೇ ಇಲ್ಲ. ಸರಿ ಮೇಡಮ್, ಈಗ ನಾವೇನು ಈ ಮಣ್ಣನ್ನು ಅಂದ್ರೆ ಅರಸಿನ ರೋಗ ಬಂದ ಅಂತಹ ಇದು ಮಣ್ಣು ಅಂತ ಹೇಳಿದ್ರಲ್ಲ, ಅದರ ಮೊದಲು ಈ ತಾಳೆಗಾಗಿ ಏನಾದ್ರು ಮಣ್ಣಿನ ಪರೀಕ್ಷೆ ಮಾಡಿದ್ರ? ಮತ್ತೆ ಸಾಯಿಲ್ ಟೆಸ್ಟ್ ಕೊಟ್ಟಿದ್ರು, ಅದ್ರ ರಿಪೋರ್ಟ್ ನನಗೆ ಸಿಗ್ಲಿಲ್ಲ. ಇಲ್ಲಿ ಬಂದಿದೆ ಏನಂತ ಗೊತ್ತಿಲ್ಲ, ಒಟ್ಟು ಅವ್ರು ಮಾಡ್ಬೇಕಿದ್ರೆ ಹೇಳಿಲ್ಲ ಬರ್ಲಿಕ್ಕಿಲ್ಲ. ಅದೇ ಒಬ್ರು ಲೇಡಿ ಆಫೀಸರ್ ಮಾತ್ರ ಹೇಳಿದ್ರು ಅಡಿಕೆಗೆ ಬಂದ ಕಾರಣ ಇದಕ್ಕೂ ತಾಳೆಗೂ ಬರ್ಲಿಕ್ಕೂ ಸಾಕು ಅಂತ, ಬೇರೆ ಅಧಿಕಾರಿಗಳು ಹೇಳಿಲ್ಲ. ತಾಳೆಗೆ ಹಳದಿ ಕಾಯಿಲೆ ಬಂದು ಇಲ್ಲ ಬರ್ಲಿಲ್ಲ. ಅಂದ್ರೆ ಈಗ ಯಾರಾದ್ರೂ ಹೊಸಬರು ಈ ತಾಳೆ ಕೃಷಿಗೆ ಬರ್ತಿದ್ರೆ ಮಣ್ಣಿನ ಪರೀಕ್ಷೆ ಏನಾದ್ರು ಮಾಡ್ಬೇಕಾಗತ್ತ? ಇಲ್ಲ ಇಲ್ಲ ಇಲ್ಲ, ಸಾಯಿಲ್ ಟೆಸ್ಟ್ ನಮ್ ಗೊಬ್ಬರ ಕೊಡ್ಬೇಕು ಮಾಡ್ತೇವೆ ಅಷ್ಟೇ ಹೊರತು ಗಿಡ ಹಾಕ್ಲಿಕ್ಕೆ ಸಾಯಿಲ್ ಟೆಸ್ಟ್ ಮಾಡುವ ಅಗತ್ಯವೇ ಇಲ್ಲ. ನೆಟ್ಟ ನಂತರ ಅದರ ಆರೈಕೆ ಹೇಗೆ, ಅಂದ್ರೆ ಗೊಬ್ಬರ ಅಥವಾ ನೀರುಣಿಸುವ ಕ್ರಮ ಹೇಗೆ ಮೇಡಮ್? ನಾವು ಅಡಿಕೆ ತೋಟದಲ್ಲೇ ಮಿಡ್ಲಲ್ಲಿ ಹಾಕಿದ ಕಾರಣ ಪೈಪ್ ಲೈನ್ ಸ್ಪ್ರಿಂಕ್ಲರ್ ನೀರು ಹಾರಿಸ್ತಾ ಇದ್ದೇವೆ. ಬಬ್ಲರು ಡ್ರಿಪ್ ಅದೆಲ್ಲ ಕೊಡಬಹುದು, ಮುಂಚೆ ಇದ್ದ ಪೈಪ್ ಲೈನ್ ಅಲ್ಲಿ ನೀರು ಹಾರದು. ಅಡಿಕೆ ಕೊಟ್ಟಷ್ಟೇ ನೀರು ಸಾಕಾಗ್ತದೆ. ಗೊಬ್ಬರ ಮಾತ್ರ ತೆಂಗಿಗೆ ಅಡಿಕೆಗೆ ಕೊಟ್ಟಾಗಲ್ಲ, ಸಾಧಾರಣ ತಿಂಗಳು ತಿಂಗಳು ಕೊಟ್ಟರು ಒಳ್ಳೇದು. ತೆಂಗಲ್ಲಿ ವರ್ಷಕ್ಕೆ 12 ಸಿಂಗಾರ ಬಿಡುದಂತೆ, ಕೊಂಬು ಹೇಳ್ತಾರಲ್ಲ, ಇದರಲ್ಲಿ 24 ಬಿಡ್ತದೆ ಪ್ರತಿಯೊಂದು ಇದ್ರಲ್ಲೂ ಸಹ. ಆದ್ಕೊಂಡು ಗೊಬ್ಬರ ಹೆಚ್ಚು ಕೇಳುವ ಗಿಡ ಇದು, ಕೊಟ್ಟಷ್ಟು ಕಾಯಿಗಳು ಸಿಕ್ಕಿರ್ತದೆ. ನಾನಂದ್ರೆ ಈಗ 3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ದೇನೆ ಸರಿಯಾಗಿ. ವರ್ಷಕ್ಕೆ 4 ಸಲ ಹಾಗಿದ್ರೆ 4 ಅಥವಾ ಅದೇ 3 ತಿಂಗಳಿಗೊಮ್ಮೆ ಸಾಧಾರಣ ಹಾಗೆ ಕರೆಕ್ಟ್ ಆಗಿ ಕೊಡ್ತಾ ಇದ್ದೇನೆ. ಹಾಗೆ ಎಲ್ರಿಗೂ ಸಾಸ್ತಿಯಾರಿ, ಎಲ್ರಿಗೂ ಈಗ ಕಡಿಮೆ ಆಗಿದೆ ಕ್ರಾಪ್, ನನಗೆ 1 ತಿಂಗಳು ಸಹ ಕಡಿಮೆ ಸಿಗ್ಲಿಲ್ಲ. ನಮ್ಮ ಅಧಿಕಾರಿಗೆ ಆಶ್ಚರ್ಯ, ಮೇಡಮ್ ಗೆ ಕಡಿಮೆ ಆಗ್ಲಿಲ್ಲ ಅಂತ ಕ್ರಾಪ್. ಅದು ಹೇಗೆ ಕ್ರಾಪ್ ಅಂದ್ರೆ ತಿಂಗಳಿಗ ಹೇಗೆ ಮೇಡಮ್? ಅದು 15 ದಿವಸಕ್ಕೊಮ್ಮೆ ಡೇಟ್ ಕೊಡ್ತಾರೆ, ಇಂಥ ದಿವಸ ಕೊಯ್ಲು ಮಾಡಿ ಅಂತ ಲಾರಿ ಕಳಿಸ್ತಾರೆ ಕಂಪನಿಯಿಂದ. ಎಲ್ಲರ ಮನೆ ಬಾಗಿಲಿಗೆ ಹೋಗುದಿಲ್ಲ. ಈಗ 2-3 ಪಾಯಿಂಟ್ ಒಂದೊಂದು ಗ್ರಾಮದಲ್ಲಿ ಹೆಚ್ಚಾಗುದಿಲ್ಲ ಅಂದ್ರೆ ಕೆಲವರು ಇಲ್ಲಿ ತಂದ ಹಾಕ್ತಾರೆ. ಹೈಯೆಸ್ಟ್ ಇಲ್ಲ ಇರುವ ಕಾರಣ ಲಾರಿ ಬಂದು ಇಲ್ಲೇ ನಿಂತುಕೊಳ್ತದೆ, ಬೇರೆಯವರು ಇಲ್ಲಿ ಹಾಕ್ತಾರೆ, ಕೆಲವರು ರೋಡ್ ಸೈಡ್ ಹಾಕ್ತಾರೆ. ಕೊಯ್ಲು 15 ದಿವಸಕ್ಕೊಮ್ಮೆ ಕಟಾವು ಮಾಡುದು, ವರ್ಷಕ್ಕೆ 24 ಸರಿ 15 ದಿವಸಕ್ಕೆ. ಹೌದು, ವರ್ಷಕ್ಕೆ 24 ಕೊಯ್ಲು. ಈಗ ನಮ್ಮ ಅಡಿಕೆಗಾಗ್ಲಿ ತೆಂಗಿಗಾಗ್ಲಿ ರೋಗ ಬರುವ ಹಾಗೆ ಇದಕ್ಕೆ ಏನಾದ್ರೂ ರೋಗ ಬಾಧೆ ಇದೆಯಾ? ಇಲ್ಲ ಇಲ್ಲ, ಇದಕ್ಕೆ ಸ್ಪ್ರೇ ಎಲ್ಲ ಏನು ಬೇಡ. ಅಡಿಕೆ ಕೃಷಿಗಿಂತ ನನಗೆ ತುಂಬಾ ಸುಲಭದ ಕೃಷಿ ಅಂದ್ರೆ ಸ್ಪ್ರೇ ಕೊಡುದು ಬೇಡ, ಮರ ಹತ್ತುದು ಬೇಡ, ಸ್ಕಿಲ್ಡ್ ಲೇಬರ್ ಬೇಡ. ಮರ ಹತ್ತಿ ಕೊಯ್ಯು ಅಡಿಕೆ ಕೊಯ್ಲಿಕ್ಕೆ ಅವರೇ ಬರ್ಬೇಕು ನೋಡಿ, ಸ್ಪ್ರೇಗೆಲ್ಲ ಸ್ಪ್ರೇ ಬೇಡ. ಒಮ್ಮೊಮ್ಮೆ ಕುರುವಾಯಿ ಅಂತ ಹೇಳ್ತಾರೆ ನೋಡಿ, ಕಿರಿ ಅದು ತೆಂಗಿಗೆ, ಅದು ಗೊತ್ತಾದ್ರೆ ಅದನ್ನು ಕಟ್ ಮಾಡಿ ಬೋಯಿಸ್ಟಿನ್ ಅಂತ ಔಷಧಿ ಬರ್ತದೆ, ಅದನ್ನು ನೀರು ಮಾಡಿ ಹೋಯ್ದ್ರೆ ಎಷ್ಟೋ ಗಿಡ ಬಂದಿದೆ. ನಮಗೆ ಏನು ಅಷ್ಟು ಹಾನಿ ಆಗ್ಲಿಲ್ಲ ಇಷ್ಟು ಗಿಡ ನೆಟ್ಟದ್ದಲ್ಲಿ. ಕೆಲವು ಕಡೆಯಲ್ಲಿ ಹೇಳುದು ಕೇಳಿದೇನೆ, ತುಂಬಾ ಕುರುವಾಯಿ ತೊಂದರೆ ಕೊಟ್ಟಿದೆ, ಹಂದಿ ಕಾಟ ಇದೆ ಅಂತ. ನಮಗೆ ಯಾವ ತೊಂದರೆ ಸಹ ಕೊಡ್ಲಿಲ್ಲ, 1-4 ಗಿಡ ಎಲ್ಲ ಇದು ಮಾಡಿದಾನೆ. ಓವಿಷ್ಟಿನ ಇದು ತಿರಿಕೊಳ್ದ ಕಾಯಿಲೆ ಬಂದಿದೆ ಅಷ್ಟೇ, ಕುರುವಾಯಿ ತಿಂದದ್ದು. ನಮಗೆ ಭಾರಿ ಕಡಿಮೆ ನಮ್ಮ ನಾವು ನಟ್ಟಲ್ಲಿ. ಪಕ್ಕದ ಕೆಲವು ತೋಟದಲ್ಲಿ ಕೇಳಿದ್ದೇನೆ, ಕುರುವಾಯಿ ತಿಂದಿದೆ, ಹಂದಿ ಇದು ಮಾಡಿದೆ, ಹಂದಿ ಮಾಡಿದ ಶೇಡ್ ನೆಟ್ ಅನ್ನು ಕಟ್ಟಿದ್ದು ಇದೆ. ನಮ್ಗೆ ಯಾವ್ದು ತೊಂದರೆ ಬರ್ಲಿಲ್ಲ. ಹಂದಿ ಇದ್ರೆ ಅದು ಬುಡವಾದಿಂದಲೇ ಅದನ್ನು ಈಗ ಕುರುವಾಯಿ ಬಂದ್ರೆ ಅದನ್ನು ನೀವು ಹೋಗಿ ತೆಗಿಬೇಕಾಗ್ತದೆ? ಕುರುಬಾಯಿ ಬಂದ್ರೆ ಗೊತ್ತಾಗ್ತದೆ, ಮೇಲಿನ ತಿರಿ ಒಂದು ಕಟ್ಟಾಗಿ ಬಿದ್ದಿರ್ತದೆ, ಅಲ್ಲ ಸ್ವಲ್ಪ ಹಳದಿಯಾಗಿರ್ತದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಮೇಲಿನ ತುದಿಯನ್ನು ಕಟ್ ಕಟ್ ಮಾಡಿ ತೆಗೆದು ಔಷಧಿ ಹಾಕಿದ್ರೆ ಬೋಯಿಸ್ಟಿನ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಅಂದ್ರೆ ಮೊದಲು ನೀವು 10 ಎಕರೆಗೆ ಹಾಕಿದ್ರಿ ಅಂದ್ರೆ? 10 ಎಕರೆಗೆ ಹಾಕಿ ಹೇಗಾಯ್ತು ಅಂತ ನೋಡಿ ಮತ್ತೆ ಅದೇ ಫಸಲು ಬರ್ಲಿಕ್ಕೆ ಕಾಯ್ಲಿಲ್ಲ, ಮತ್ತೆ ಹಾಕಿದ್ದೆ ಎಲ್ಲ ತೋಟಕ್ಕೆ ಇರೋದು ಫುಲ್ ಕವರ್ ಮಾಡಿದ್ದು. ಈಗ ನಾಟಿ ಮಾಡಿದ ನಂತರ ಎಷ್ಟು ವರ್ಷದಲ್ಲಿ ಇದರ ಫಸಲು ಬರ್ತದೆ? ಮೂರೇ ವರ್ಷದಲ್ಲಿ ಹೂ ಬಿಟ್ಟಿದೆ. ಅಂದ್ರೆ ಹೂ ತೆಗಿಬೇಕು ಕೀಳ್ಬೇಕು ಅಂತ ಹೇಳ್ತಾರೆ, ಮೂರು ವರ್ಷದಲ್ಲಿ ಬೆಳೆ, ನಾಲ್ಕು ವರ್ಷದಲ್ಲಿ ಕಾಪಾಡ್ಸ್ಬೇಕು. ಅದ್ರೆ ನಮ್ಗೆ ಆ ಟೈಮಲ್ಲಿ ತೆಗಿಲಿಕ್ಕೆ ಆಗ್ಲಿಲ್ಲ, ಆದ್ರೆ ಅದನ್ನು ಸಣ್ಣ ಸಣ್ಣ ಬಂಚಸ್ಸನ್ನು ಕೊಂಡೋಗಿದ್ದಾರೆ. ಯಾರಲ್ಲಿ ಆಗ್ತಿಲ್ಲ ಆಯ್ತಾಗ ಪಾಮು, ನಮ್ಗೆ ಅದು ದೂರ ಕಂಪನಿ ಹೋಗ್ಲಿಲ್ಲ ಅದು, ಆದ್ರೆ ನಮ್ಗೆ ಅದ್ರ ಪೇಮೆಂಟ್ ಮಾಡಿದ್ದಾರೆ ಮಾತ್ರ ಕಂಪನಿಯವರು. ನಾಲ್ಕನೇ ವರ್ಷದಲ್ಲಿ ಗೊನೆ ಸಿಗ್ತದೆ, ಮೂರು ವರ್ಷದಲ್ಲಿ ಬಿಡ್ತದೆ. ಇದು ಬಹುವಾರ್ಷಿಕ ಬೆಳೆ ಅಂತ ಆಯ್ತು. ಹಾಗಿದ್ರೆ ಈಗ ಇದರ ನಡುವೆ, ಈಗ ಅಂದ್ರೆ ಆರಂಭದಲ್ಲಿ ನಾಟಿ ಮಾಡಿದ ನಂತರ ಮೂರು ವರ್ಷದಲ್ಲಿ ನಮಗೆ ಫಸಲು ಸಿಗ್ತದೆ ಕೈಗೆ, ಆ ತನಕ ಗಿಡಗಳ ನಡುವೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೇಸಾಯ ಏನಾದ್ರೂ ಮಾಡಬಹುದಾ? ಹೇಗೆ? ಧಾರಾಳ ಮಾಡಬಹುದು. ನೀವು ಮಾಡಿದ್ದೀರಾ? ನಾವು ನನ್ಗಾಗ ಡೈರಿ ಫಾರ್ಮ್ ಇತ್ತು, ತುಂಬಾ ತುಂಬಾ ಹೈಬ್ರಿಡ್ ಹುಲ್ಲು ನಟ್ಟಿದ್ದೇನೆ, ಚೆನ್ನಾಗಿ ಬಂದಿತ್ತು. ಮತ್ತೆ ಅರಶಿನ ಮಾಡಬಹುದು, ಶುಂಠಿ ಬೆಳಿಬಹುದು, ಪೈನಾಪಲ್ ಹಾಕಬಹುದು, ತರಕಾರಿ ಸಹ ಮಾಡಬಹುದು, ಬಾಳೆ ಸಹ ನೆಡಬಹುದು. ಕೊಕ್ಕೋ ಗಿಡ ನಮ್ಮಲ್ಲಿ ಮುಂಚೆ ಇತ್ತು, ನಾವು ತೆಗಿಲಿಲ್ಲ. ಕೊಕ್ಕೋ ಗಿಡ ಮೂರು ವರ್ಷ ಆದ್ಮೇಲೆ ಹಾಕಿ ಇರ್ತಾರೆ. ಈ ತೋಟದಲ್ಲಿ ಕೊಕ್ಕೋ ಗಿಡ, ನಮ್ಮ ಇಡೀ ತೋಟದಲ್ಲಿ ಇದೆ ಕೊಕ್ಕೋ ಗಿಡ, ಚೆನ್ನಾಗಿ ಬರ್ತದೆ. ಈಗಲೂ ಕೊಕ್ಕೋ ಗಿಡ ಇದೆ? ಕೊಕ್ಕೋ ಇದೆ, ಮುಂಚಿನ ಗಿಡವೇ ಇದೆ, 45 ವರ್ಷ ಹಳೆ ಗಿಡಗಳೇ ಇದೆ. ಅಂದ್ರೆ ಇವುಗಳ ಎಲೆಗಳೇನಿವೆ ಹರಡಿಕೊಂಡಿರ್ತಾವಲ್ಲ, ಆಗ ಅವುಗಳಿಗೆ ಬಿಸಿಲು ಬೀಳ್ತಾವ? ಹೇಗೆ? ಅದ್ರ ಮಿಡ್ಲಲ್ಲಿ ನೆಡಬೇಕು. ಫಸ್ಟ್ ಮೂರು ವರ್ಷದಲ್ಲಿ ತುಂಬಾ ದೊಡ್ಡದಾಗುದಿಲ್ಲಲ್ಲ ಗಿಡ, ಸಾಕಾಗುತ್ತದೆ ಬಿಸಿಲು, ಬರ್ತದೆ ಚೆನ್ನಾಗಿ. ಈ ಗಿಡಗಳ ಆಯುಷ್ಯ ಎಷ್ಟು? ಅಂದ್ರೆ ಈಗ ನಾವು ಅಡಿಕೆ ಅಥವಾ ತೆಂಗು ಏನು ಹಾಕಿದ್ರೆ ನಂತರ ಅಷ್ಟು ನಮಗೆ ತಲೆ ಬಿಸಿ ಇಲ್ಲ, ಆದ್ರೆ ಇವುಗಳದ್ದು ಎಷ್ಟು ವರ್ಷ ತನಕ ಇವು ಬಾಳ್ಬೇಕು? ಬರ 30 ವರ್ಷದವರೆಗೆ ಮತ್ತು ಆಯುಷ್ಯ ಇದೆ. 30 ವರ್ಷ ಮತ್ತೆ ಹೈಟ್ ಹೋಗ್ತದಲ್ಲ, ಕೊಯ್ಲಿಕ್ಕೆ ಸ್ವಲ್ಪ ಇದಾಗ್ಬೋದು. 30 ವರ್ಷದಲ್ಲಿ ಹೇಗೂ ಇದೆ, ಫಸಲು ಕೊಡ್ತಾ ಇರ್ತದೆ. ಇದು ಸ್ವಲ್ಪ ನೋಡಿದ್ರೆ ನಮ್ಮ ಊರಿನ ತಾಳೆ ಅದೇ ಜಾತಿಯ ಜಾತಿ, ಇದು ಖರ್ಜೂರದ ಜಾತಿ, ತೆಂಗು ಇದೆಲ್ಲ ಒಂದೇ ಜಾತಿ ಅಂತೆ. ಆದ್ರೆ ಅಷ್ಟು ಎತ್ತರ ಹೋಗಲ್ಲ, ತೆಂಗಿನ ಎತ್ತರ ಹೋಗುದಿಲ್ಲ. ಈಗ ನಿಮ್ಮ ತೋಟದಲ್ಲಿ ಇರುವ ಗಿಡಗಳು ಎಷ್ಟು ಎತ್ತರ ಆಗಿವೆ ಮೇಡಮ್? ಕೆಲವೆಲ್ಲ 20 ಹೋಗಿದೆ, 20 ಫೀಟ್. ಅಂದ್ರೆ ನಾವು ಸ್ವಲ್ಪ ಅಡಿಕೆ ಗಿಡದ ಮಧ್ಯೆ ನೆಟ್ಟದ್ದು, ಸ್ವಲ್ಪ ಹಾಗೆ ಆಗಿರ್ಲಿಕ್ಕೂ ಸಾಕು, ಸ್ವಲ್ಪ ಬಿಸಿಲು ಜಾಗದಲ್ಲಿ ಇರೋದು ಸ್ವಲ್ಪ ಅಗಲಾಗಿ ಹೋಗಿದೆ, ಹೈಟ್ ಬರ್ಲಿಲ್ಲ. 20 ಫೀಟ್ ಇದ್ದಿದೆ, 15 ಫೀಟ್, 20 ಫೀಟ್ ಹೋಗಿದೆ. ಇದು ಈಗ ನೀವು ಇದರ ಕೊಯ್ಲು ತಿಂಗಳಿಗೆ 2 ಬಾರಿ ಅಂದ್ರೆ, ಇದರ ಕೊಯ್ಲು ಹೇಗೆ ಅಥವಾ ಇದರ ಮಾರುಕಟ್ಟೆ ಹೇಗೆ? 3F ಕಂಪನಿಗೆ ಒಪ್ಪಂದ ಮಾಡಿಕೊಂಡಿರ್ತಾರೆ. ಯಾವ್ದು 3F ಇದೆ, ಗೋಡ್ರೇಜ್ ಇತ್ತು ಫಸ್ಟ್ಗೆ ಮೈಸೂರಲ್ಲಿ, ಇದು ಗೋಡ್ರೇಜ್ ಕಂಪನಿ, ಅವರು ಟೆಂಡರ್ ಕರೀತಾರೆ ಯಾರಿಗೆ ಹೋಗ್ತದೆ ಹಾಗೆ. ಈಗ 3F ಕಂಪನಿಯಾಗಿ ಸುಮಾರು ಸಮಯ ಆಯ್ತು, ಇಷ್ಟಿಷ್ಟು ಅವರಿಗೆ ಕೊಡದ ಹಣ್ಣು ಅವರೇ ಗಾಡಿ ಕಳಿಸುದು, ಗಿಡ ಸಹ ಅವರೇ ಕೊಡ್ತಾರೆ. ಆರಂಭದಲ್ಲಿ ನೆಟ್ಟದ್ದು ಸಹ ಅವರೇ? ಹೇಗೆ? ಇದು ಕಂಪನಿ ಮುಖಾಂತರ ಗಿಡ ಫ್ರೀಯಾಗಿ ಕೊಟ್ಟದ್ದು ಗಿಡ. ಎಲ್ಲ ಗಿಡಗಳು ಸಹ ಅಥವಾ ಎಕರೆಗಿಂತ ಇಷ್ಟು ಅಂತ ಇದೆಯಾ? ಅದು ಎಕರೆಗೆ ಅಷ್ಟು ಹಿಡಿತದಲ್ಲ, 57 ಅಂದ್ರೆ ಎಲ್ಲ ಗಿಡಗಳು ಫ್ರೀಯಾಗಿ ಕೊಟ್ಟಿದ್ದಾರೆ. ಒಂದ್ ವರ್ಷ 2 ವರ್ಷದ ಗಿಡಗಳು ಸಣ್ಣ ಕೆಲವು ದುಡ್ಡಿತ್ತು, ಅದೆಲ್ಲ ಉಚಿತ ಕೊಡ್ತಾರೆ. ಗೊಬ್ಬರ ಸಹ, ಫಸಲು ಬರೋರಿಗೆ ಕಾಯಿ ಕಚ್ಚೋರಿಗೆ ಆದಾಯ ಆಗ್ಬೇಕಲ್ಲ, ತೋಟಗಾರಿಕೆ ಇಲಾಖೆ ಎಲ್ಲ ಗೊಬ್ಬರ ಸಹ ಕೊಟ್ಟಿದ್ರು. ಅಂದ್ರೆ ಈಗ 3 ವರ್ಷದ ನಂತರ 4 ವರ್ಷದ ತನಕ ನಮ್ದೇ ಎಲ್ಲ ನೋಡ್ಕೊಳ್ಳೋದೆಲ್ಲ ನಾವೇ ನೋಡಿಕೊಳ್ಳೋದು ನಾವು. ಗೊಬ್ಬರ ಕೊಡ್ತಾರೆ? ಓ, ಪ್ರತಿ ವರ್ಷವೂ ಕೊಡ್ತಾರೆ? ಕೊಡ್ತಾರೆ, ಪ್ರತಿ ವರ್ಷ ಕೊಟ್ಟಿದ್ರು. ಮತ್ತೆ ಬೋರಿಗೆ ಕೊಟ್ಟಿದ್ರು ನಮ್ಗೆ ಸಬ್ಸಿಡಿ, ಡ್ರೈನೇಜ್ ಗೆ ಕೊಟ್ಟಿದ್ರು, ಅದೆಲ್ಲ ತುಂಬಾ ಸಹಾಯ ಇದೆಯಲ್ಲ ತೋಟಗಾರಿ ಅಡಿಕೆಗೆ ಅಂತ ಯಾರು ಏನಿಲ್ಲ. ಹೌದು, ತೋಟಗಾರಿಕೆಲ್ಲ ಸಿಕ್ಕಿದೆ ನಮ್ಗೆ, ಪಂಪ್ ಸೆಟ್ ಒಂದು ಸಿಕ್ಕಿದೆ. ಅದು ಇಂತಿಷ್ಟು ಎಕರೆಗೆ ಮಿನಿಮಮ್ ಮಾಡ್ಬೇಕು ಅಂತ ಇದೆಯಾ? ಅಂದ್ರೆ ಇಂತಿಷ್ಟು ಎಕರೆ ಮಾಡಿದ್ರೆ ಅವರು ಈ ರೀತಿಯ ಸಹಾಯ ಮಾಡುದಾ ಹೇಗೆ? ಅದು ಎಕರೆಗೆ ಇರ್ಬೋದು, ಗಿಡ ಜಾಸ್ತಿ ನೆಟ್ಟಾಗಿರ್ಬೋದು, ಸಣ್ಣ ರೈತರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ. ಫಾರ್ಮ್ ಅನ್ನು ಪ್ರೋತ್ಸಾಹಿಸಲಿಕ್ಕೆ ಬೇಕಾದ ಮಾಡ್ತೀವಿ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ. ಈಗ ಆಯಿಲ್ ಪಾಮ್ ನಮ್ಮ ದೇಶದಲ್ಲಿ 50% ಉತ್ಪಾದನೆ ಆಗುದಿಲ್ಲ, ಮಲೇಷ್ಯಾದಿಂದಲೇ ಇಂಪೋರ್ಟ್ ಆಗುದಲ್ಲ, ಅದು ನಮ್ಮ ದೇಶದಲ್ಲೇ ಸಾಕಾಗುವಷ್ಟು ಮಾಡಬೇಕು ಅಂತ ಇದಕ್ಕೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದು ಬಯೋಫ್ಯೂಯಲ್ಗೂ ಹೋಗ್ತದೆ, ಒಂದು ವೇಳೆ ಜಾಸ್ತಿ ಆಗ್ಲಿಕ್ಕಿಲ್ಲ ಆದ್ರೂ ಬಯೋಫ್ಯೂಯಲ್ಗೆ ಆಗ್ತದಂತೆ ತಾಳೆಎಣ್ಣೆ. ಓ ಸರಿ, ಜಾಸ್ತಿ ಆದಾಗ ಆಗ್ಲಿಕ್ಕಿಲ್ಲ ಬೇಗ, ಅದೇ ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಎಲ್ಲ ಬೇಕರಿ ಐಟಮ್ಸ್ ಎಲ್ಲ ಅದು ಪಾಮ್ ಎಣ್ಣೆ ಯೂಸ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ನಾವು ಹಾಕ್ಬೋದ ಗೊಬ್ಬರ, ಈಗ ಅವರೇನು ಕೊಡ್ತಾರೆ, ಆದ್ರೆ ಈಗ ನಾವು ಸ್ವಲ್ಪ ಹೆಚ್ಚು ಹಾಕ್ಬೇಕು ಅಂತ ಇದ್ರೆ ನೀವೇನಾದ್ರೂ ಹಾಕಿದ್ದೀರಾ? ಹಾಕಿದ್ದಿದ್ರೆ ಯಾವುದದು? ಅಲ್ಲ, ನಾನು ಇದು NPK ಕೊಡುದು, ಅದು ಅವರು ಸಾಧಾರಣ 3 ವರ್ಷದ 4 ವರ್ಷದ ಸಾಕಾಗ್ತದೆ, ಮತ್ತೆ ಸಿಕ್ಕುದಿಲ್ಲಲ್ಲ. ಓ ಸರಿ. ಆಗ ಹಟ್ಟಿ ಗೊಬ್ಬರ ಕೊಡ್ತಿದ್ದೆ ಹಸುಗಳು, 20 ಹಸುಗಳು ಇರುವಾಗ ಇಡೀ ತೋಟಕ್ಕೆ ಸ್ಲರಿ ಮಾತ್ರ ಕೊಡ್ತಿದ್ದದ್ದು. ಈಗ ಒಂದ್ 4 ವರ್ಷದಲ್ಲಿ ಸಾವಯವದ ರೀತಿಯದ್ದೇನಾದ್ರು ಇಲ್ಲ, ಇಲ್ಲ ಸಾವಯವ ರೀತಿದ್ದು ಕೊಡ್ಲಿಕ್ಕೆ ಕಷ್ಟ ಅಂತ ಕೊಟ್ಟಿಲ್ಲ, ನೋಡ್ಬೇಕು ಇನ್ನೀಗ. ಮೇಡಮ್, ಈಗ ನಿಮಗೆ ಇದರಲ್ಲಿ ಆಸಕ್ತಿ ಬರ್ಲಿಕ್ಕೆ ನಿಮಗೆ ಕಾರಣ ಅಥವಾ ಪ್ರೇರಣೆ ಯಾರಿಂದಾದ್ರೂ ಪಡೆದಿದ್ರ ನೀವು? ನಮ್ಮ ಮನೆಯವರೇ ಹೋರಾಟದಿಂದಲೇ ಆದ್ದು, ಮತ್ತೆ ಮನೆಯವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೀರ್ಕೊಂಡ ಮೇಲೆ ಅದನ್ನ ನಾನೇ ನಡ್ಸ್ಕೊಂಡು ಹೋಗ್ಬೇಕಾದ ಪ್ರಸಂಗ ಬಂತು. ಹಾಗೆ ಇವರನ್ನೇ ಈಗ ಕೂಡ ನಮ್ಮ ಶ್ರೀ ಭಾರತಿ ಎಣ್ಣೆ ತಾಳಿ ಬೆಳೆಗಾರರ ಸಂಘ ಅಂತ ಕಾರ್ಕಳದಲ್ಲಿ ಆಫೀಸ್ ಇದೆ. ದಯಾನಂದ ಹೆಗ್ಡೆ ಅಂತ ಅವ್ರೀಗ ಪ್ರೆಸಿಡೆಂಟ್ ಆಗಿದ್ದಾರೆ. ಮನೆಯವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಡೈರೆಕ್ಟರ್ ಆಗಿದ್ರು. ಇವರ ತೀರಿ ಹೋದ್ಮೇಲೆ ನನ್ನನ್ನು ಒತ್ತಾಯ ಮಾಡಿ ನಿಲ್ಲಿಸಿದ್ರು. ಹಾಗೆ ಮತ್ತೆ ಅವರ ನೆನಪಿಗೋಸ್ಕರ ನಾನು ನಿಂತೆ. ಕಷ್ಟ ಆಗ್ತಿತ್ತು ಇಲ್ಲಿಂದಲ್ಲಿಗೆ ಹೋಗಿ ಬರ್ಲಿಕ್ಕೆ. ಹಾಗೆ ಈಗ ಕೂಡ ಇವರ ಮೊಮೆಂಟಮ್ ಹಾಕಿ ವರ್ಷವು ಅವರ ಹೆಸರಲ್ಲಿ ಎಲ್ರಿಗೆ ಸಹ ಬಹುಮಾನ ನೆನಪಿನ ಕಾಣಿಕೆ ಇವರ ಮೊಮೆಂಟಮ್ ಅನ್ನು ಕೊಡ್ತಾ ಇದ್ದಾರೆ ವರ್ಷ ವರ್ಷ. ಈಗ ಮೇಡಮ್, 3 ಅಥವಾ 4 ವರ್ಷಗಳಲ್ಲಿ ನಾವು ಫಸಲು ತೆಗಿತೀವಿ, ಆಗ ನೀವು ಹೇಳಿದಂತಹ ಕೇಂದ್ರ ಸರ್ಕಾರ ನಿಯೋಜಿತ ಕಂಪನಿಗಳು ಅಥವಾ ಯಾವುದಾದ್ರೂ ಕಂಪನಿಗಳು ಇದನ್ನು ತಗೊಂಡಿರ್ತವೆ, ಟೆಂಡರ್ ಅಲ್ಲಿ ತಗೊಂಡಿರ್ತೇವೆ, ಅವರೇ ಎಲ್ಲ ಖರ್ಚನ್ನು ನೋಡ್ಕೊಳ್ತಾವ ಅಥವಾ ನಮಗೇನಾದ್ರೂ ಇದರಲ್ಲಿ ಕೆಲಸಗಳು ಇವೆಯಾ ಹೇಳಿ? ಇಲ್ಲ ಇಲ್ಲ, ಅವರು ಕೊಂಡು ಫ್ರೂಟ್ಸ್ ಕೊಂಡೋಗೋದಲ್ಲಿಗೆ ಗಂಗಾವತಿಯಲ್ಲಿರೋದು ದೂರ ಹೋಗ್ಬೇಕಲ್ಲ, ಗಾಡಿ ಕಳಿಸ್ತಾರೆ. ಆ ದಿವಸಕ್ಕೆ ನಾವು 2-3 ದಿವಸ ಮುಂಚೆ ಡೇಟ್ ಕೊಟ್ಟಿರ್ತಾರೆ, ಆ ದಿವಸ ಫ್ರೂಟ್ ಕೊಂಡೋಗ್ತಾರೆ, ಕೊಯ್ಲು ನಾವು ಮಾಡ್ಬೇಕು. ಅಂದ್ರೆ ನಮಗೆ ಕಾರ್ಮಿಕರ ಕೆಲಸ ಇದ್ದಿದೆ. ಕಾರ್ಮಿಕರ ಅಂದ್ರೆ ಅಡಿಕೆಗೆ ಬೇಕಾದಷ್ಟು ಲೇಬರ್ ಬೇಡ, ಅಡಿಕೆ ಕೃಷಿಗೆ ಕೊಯ್ಲಿಕ್ಕೆ ಒಂದತ್ತೋ ಇಬ್ರು, ಮತ್ತೆ ಅದನ್ನು ಲಿಫ್ಟ್ ಮಾಡಿ ವ್ಯಾನಿಗೆ ಹಾಕಿ ತರೋದು, ನಾವು ಗಾಡಿಗೆ ಹಾಕಿ ಒಂದು 3 ಜನ ಎಕ್ಸ್ಟ್ರಾ, ಒಂದು 5 ಜನ ಇದ್ರೆ ಸಾಕು. ಈಗ 1 ಎಕರೆಯಲ್ಲಿ ಸಾಮಾನ್ಯ ನಿಮ್ಗೆ ಎಷ್ಟು ದಿವಸ ಹಿಡಿಯುತ್ತ ಅಥವಾ ಹೇಗೆ? 1 ಎಕರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಮ್ಮ ಇಡೀ ತೋಟ ಕಟ್ಟಿಂಗ್ ಮಾಡ್ಲಿಕ್ಕೆ ಇಬ್ರು ಬಂದ್ರೆ 3 ದಿವಸ ಸಾಕು, ಒಬ್ಬನೇ ಅದನ್ನ 4-5 ದಿವಸ ಬೇಕಾಗ್ತದೆ. ಸಾಮಾನ್ಯ 20 ಎಕರೆಗೆ 20 3 ದಿವಸದಲ್ಲಿ ಕವರ್ ಆಗ. ಕಾರ್ಮಿಕರ ಕೂಲಿ ಕೆಲಸದ ಇದಕ್ಕೆ ನಾವು ಹಾಕ್ಬೇಕು ಅಂತ? ನಾವು ಹಾಕ್ಬೇಕು. ಮತ್ತೆ ಕೊಯ್ಲಿಕ್ಕೆ ಸಹ ಅವರೇ ಇಂಪೋರ್ಟೆಡ್ ಕತ್ತಿ ಕೊಡ್ತಾರೆ, ಚಂದ ಇರ್ತದೆ, ಸ್ಟೀಲ್ ದೋಟಿ ಕೊಡ್ತಾರೆ, ಶಾರ್ಪ್ ಆಗಿರ್ತದೆ, ಕತ್ತಿ ಕಳಿಸಿ ಕೊಡ್ತಾರೆ. ನಾವು ಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಕಾದ ಸೈಜ್ ಇದ್ದು ಕತ್ತಿ ಕೊಡ್ತಾರೆ. ಅದನ್ನು ಕೊಯ್ಯುವ ಕ್ರಮ ಏನಾದ್ರೂ ಇದೆಯಾ? ಕ್ರಮ ಏನಿಲ್ಲ, ಅವರಲ್ಲಿ ಅಭ್ಯಾಸದಲ್ಲಿ ಬರುದು. ಪಾಲಿನೇಷನ್ಗೆ ಗಂಡು ಹುಸ ಬಿಡ್ತದೆ, ಹೆಣ್ಣು ಹುಸ ಬಿಡ್ತದೆ. ಕಾಯಿ ಕಚ್ಚಲಿಕ್ಕೆ ಟೈಮ್ ತಕೊಂಡಿತ್ತು, 1-2 ತಿಂಗಳ ಮೇಲೆ ಹೋಗ್ಬಹುದು. ಬಿಟ್ಟ ಕೂಡಲೇ ಕಾಯಿ ಆಗುದಿಲ್ಲ. ಅಂದ್ರೆ ಈಗ ತಿಂಗಳಲ್ಲಿ 2 ಕೊಯ್ಲು ಅಂದ್ರೆ ಅದು ಮೊದಲೇ ಆದಂತಹ ಕಾಯಿಗಳ ಹೇಗೆ? ಮೊದಲೇ ಅಂದ್ರೆ ಕಾಯಿ ಸೈಜ್ಗೆ ಬರ್ಬೇಕು, ಎಲ್ಲೋ ಕಲರ್ ಬೇಕು, ಇದಿರ್ತದಲ್ಲ ಹಳದಿ ಬರ್ತದೆ, ಖರ್ಜೂರದ ಸೈಜ್ ಬರ್ತದೆ, ಸ್ವಲ್ಪ ಅಡಿ ಆದ್ರೂ ಎಲ್ಲೋ ಇಷ್ಟ ಆಗ್ಬೇಕು. ಕಾಯಿ ಕೊಯ್ಬಾರ್ದು, ಕಾಯಿಯಲ್ಲಿ ಎಣ್ಣೆ ಬರುದಿಲ್ಲ, ಅದ್ರಲ್ಲಿ ಎಣ್ಣೆಯಲ್ಲಿ ಸಿಪ್ಪೆಯಲ್ಲಿ ಸಹ ಎಣ್ಣೆ ಬರ್ತದೆ, ಒಳಗಿನ ಅದರೊಳಗೆ ಸಣ್ಣ ತೆಂಗಿನಕಾಯಿಗೆ ದಪ್ಪ ಇರ್ತದೆ, ಆ ಮೇಲಿನ ಸಿಪ್ಪೆಯಲ್ಲಿ ಬರೆದು ನಮ್ಗೆ ಪಾಮ್ ಆಯಿಲ್ ಅಂತ ಪ್ಯಾಕೆಟ್ ಅಲ್ಲಿ ಎಲ್ಲ ಸಿಗ್ತದೆ, ಅದು ಒಳಗಿದ್ದು ಕಾಸ್ಟ್ಲಿ ಎಣ್ಣೆ, 300 ರೂಪಾಯಿ 400 ರೂಪಾಯಿ ಮೇಲೆ ವಿಟಮಿನ್ ಕ್ರೀಮಿಗೆಲ್ಲ ಹೋಗುದಂತೆ. ಅದರಲ್ಲಿ ವಿಧ ಇದೆ ಅಲ್ಲ, ಸಿಪ್ಪೆಯಲ್ಲಿ ಸಹ ಬರ್ತದೆ ಎಣ್ಣೆ, ಸಿಪ್ಪೆ ನಾವು ಕೈಯಲ್ಲಿ ಸ್ವಲ್ಪ ಉಜ್ಜಿದ ಕೂಡಲೇ ಅಷ್ಟೇ ಎಣ್ಣೆ ಬರ್ತದೆ, ಅದಷ್ಟು ತೆಳುವ ಹಾಗೆ ದಪ್ಪ ಕಾಯಿ ಸಣ್ಣ ಅದರೊಳಗೆ. ತೆಂಗಿನಕಾಯಿಗೆ ಕಾಯಿದೆ ಅದು ಸಣ್ಣ, ಅದ್ರ ಎಣ್ಣೆ ಬೇರೆ ಇದ್ರೆ ಎಣ್ಣೆ ಬೇರೆ ಪ್ಯಾಕೆಟ್ ಮಾಡಿ. ಅದು ಹಳದಿಯಿಂದ ಕೆಂಪು ಬಣ್ಣಕ್ಕೆ ಸ್ವಲ್ಪ ತುಂಬಾ ಹಳದಿ ಕಲರ್ ಬರ್ಬೇಕು, ಬ್ರೌನ್ ಇರ್ತದೆ, ಅದು ಕುಯ್ಲಿಕ್ಕೆ ಆಗುವಾಗ ಹಳದಿ ಬಣ್ಣ ಬರಬೇಕು. ಎಳೆದನ್ನು ಕೊಯ್ದ್ರೆ ರಿಜೆಕ್ಟ್ ಮಾಡ್ತಾರೆ, ಎಣ್ಣೆ ಅಂಶ ಬರುವುದಿಲ್ಲ, ಸುಮಾರು ಕಾಯ 3/4 ಎಲ್ಲೋ ಇಷ್ಟು ಕಲರ್ ಬರ್ತದೆ, ರೆಡ್ ರೆಡ್ ಆಗಿ ಕಾಣ್ತದೆ ಮರದಲ್ಲಿ, ಮುಟ್ಟುವಾಗ್ಲೇ ಕಾಯಿ ಬೀಳ್ತದೆ, ಕೊಕ್ಕೆ ಹಾಕುವಾಗ್ಲೇ ಅಷ್ಟು ಬಲಿತಿರ್ಬೇಕು, ಅದ್ರಲ್ಲಿ ಎಣ್ಣೆ ಅಂಶ ಬರುವುದಿಲ್ಲ ಅಂತ. ಕಾಯಿ ಕೊಯ್ದ್ರೆ ರಿಜೆಕ್ಟ್ ಮಾಡ್ತಾರೆ, ಕಾಯಿ ಕೊಯ್ಬಾರ್ದು. ಈಗ ಸಾಮಾನ್ಯವಾಗಿ ಒಂದು ಹೂ ಬಿಟ್ಟ ನಂತರ ಒಂದು ಕೊಯ್ಲಿಗೆ ಆಗುವ ಎಷ್ಟು ದಿವಸಗಳು ಬೇಕಾಗಬಹುದು? ಒಂದು ಹೂ ಬಿಟ್ಟ ಮೇಲೆ ಸಾಮಾನ್ಯವಾಗಿ ಒಂದು ಗೊಂಚಲೇನಿದೆ ಎಳತ್ತಾಗಿರುವುದರಿಂದ ನೀವೇನು ಹೇಳಿದ್ರೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಬೇಕು ಅಂತ, ಸಾಮಾನ್ಯವಾಗಿ ಎಷ್ಟು ದಿವಸಗಳು ಬೇಕಾಗಬಹುದು? ತಿಂಗಳುಗಟ್ಲೆ ಬೇಕಾದಿತ್ತು, 7-8 ತಿಂಗಳೆಲ್ಲ ಬೇಕಾದಿತ್ತು ಹೂ ಬಿಟ್ಟ ಮೇಲೆ. ಉತ್ತಮ ಗೊಬ್ಬರ ನೀರುಣಿಸಿ ಒಳ್ಳೆ ಪೋಷಣೆ ಕೊಟ್ರೆ ಒಂದು ಗಿಡದಲ್ಲಿ ಎಷ್ಟು ಗೊನೆಗಳು ಬರಬಹುದು? 24 ಬರುವುದಿದೆ, 7-8 ಬರುವುದು ಇದೆ ಒಟ್ಟಿಗೆ ಕೆಲನ್ನು ಕೊಯ್ಲಿಕ್ಕೆ. ಸ್ವಲ್ಪ ಗೊಬ್ಬರ ನೀರು ಕಡಿಮೆ ಆದ ಮರದಲ್ಲಿ ಗಂಡು ಹೂ ಹೋಗ್ತದೆ, ಗಂಡು ಹೂ ಅಂದ್ರೆ ಬರೀ ಹೂವಿನಾಗೆ ಅಲ್ಲಿ ಕಾಯಿಯೇ ಕಚ್ಚುದಿಲ್ಲ, ಅದು ಪಾಲಿನೇಷನ್ಗೆ ಬೇಕು ಮಾತ್ರ, ಎರಡು ಬೇಕಾಗ್ತದೆ. ಕೆಲವು ಮರದಲ್ಲಿ ಸುತ್ತು ಗಂಡು ಹೂ ಇರ್ತದೆ, ಅದು ಗೊಬ್ಬರ ಇದುವ ಏನಂತ ಗೊತ್ತಿಲ್ಲ. ಅಲ್ಲ ಒಮ್ಮೆ ಸುತ್ತು ಗೊನೆಗಳು ಸಿಕ್ಕಿದ್ಮೇಲೆ ನೆಕ್ಸ್ಟ್ ಟೈಮಿಗೆ ಆಗುವಾಗ ಗಂಡು ಹೂಗಳು ಸಿಗ್ತದೆ, ಗಂಡು ಹೂ ಸಹ ಬೇಕಾಗ್ತದೆ. ಅಂದ್ರೆ ಹೇಗೆ ಅದು ವ್ಯತ್ಯಾಸ ಏನಿದೆ ಗಂಡು ಹೂ ಹೆಣ್ಣು ಹೂವಿಗೆ, ಅದು ಕಾಣ್ಲಿಕ್ಕೆ ಹೇಗಿರ್ತದೆ? ಅದು ಕಾಣ್ಲಿಕ್ಕೆ ಇದು ಗೊನೆ ಇರುವುದಾದ್ರೆ ದೊಡ್ಡ ಗೊನೆ ಬರ್ತದೆ, ಸಣ್ಣ ಸಣ್ಣ ಕಾಯಿಗಳು ಕಾಣ್ತದೆ ಒಳಗಿದ್ದು. ಇದು ಗಂಡು ಇದು ಸಿಂಗಾರ ಅಂದ್ರೆ ಉದ್ದ ಉದ್ದ ನಮ್ಮ ಸೂರ್ಯಗಿದ್ರ ಪರಿಮಳ ಸಹ ಉಂಟು ಒಳ್ಳೆ. ಒಂದು 6-6 ಇಂಚಿನ ಕೊಡು ಕೊಡಿನಾಗೆ ಬರ್ತದೆ, ಪರಿಮಳ ಇರ್ತದೆ. ಹೆಣ್ಣು ಹೂಗಳು ಬಂದ್ರೆ ಹೆಚ್ಚು ಲಾಭ ನಮಗೆ. ಅದೇ ಗಂಡು ಪಾಲ್ಯೇಷನ್ಗೆ ಬೇಬೇ ಬೇಬೇ ಜೇನು ಪೆಟ್ಟಿಗೆ ಸೇರ್ತಾರೆ, ಒಳ್ಳೆ ಪರಿಮಳಕ್ಕೆ ಜೇನು ಓಹೋ ಮಾಡ್ತದೆ ಇರ್ತಾರೆ. ಇದು ನೈಸರ್ಗಿಕವಾಗಿ ಪರಾಗಸ್ಪರ್ಶ ಆಗುತ್ತೆ ಅಥವಾ ನಾವೇನ್ ಮಾಡ್ಬೇಕು? ಏನ್ ಮಾಡ್ಲಿಕ್ಕಿಲ್ಲ, ಜೇನು ಹುಳವೇ ಮಾಡ್ತಾರೆ. ಬಣ್ಣ ಸಹ ಬಹಳ ಸುಂದರವಾಗಿರ್ಬೋದು, ಚಂದ ಕಾಣ್ತದೆ. ಹಳದಿ ಹಳದಿ ಆಗಿ ಚಂದ ಕಾಣ್ತದೆ. ಈಗ ನೀವೇನು ಕಾರ್ಮಿಕರ ಬಗ್ಗೆ ಹೇಳಿದ್ರೆ, ನಂತರ 3F ಕಂಪನಿ ಏನಿದೆ ಅವರು ಗಾಡಿ ಕಳಿಸ್ತಾರೆ ಅಂತ, ಅದರ ನಂತರದ ಇದೆ ಹೇಗೆ ಮೇಡಮ್, ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರಾ? ಅಲ್ಲಿ ಡ್ರೈವರ್ ಮತ್ತೊಬ್ರು ಕೂಲಿಯವರು ಇರ್ತಾರೆ. ನಮ್ಮಲ್ಲಿಗೆ ತುಂಬಾ ಇರುವ ಕಾರಣ ಜನ ಕೇಳ್ತಾರೆ ಎಷ್ಟು ಬೇಕು ಮೇಡಮ್ ಕೊಡಿ ಅಂತ. ಅಂದ್ರೆ ಅವರೇ ಲೋಡ್ ಮಾಡಿ ಹೋಗುದವ್ರೇ, ನಾವು ಪೇಮೆಂಟ್ ಮಾಡ್ಲಿಕ್ಕೆ ಏನಿಲ್ಲ, ಕಂಪನಿಲೇ ತಕೊಂಡ್ ಹೋಗ್ತಾರೆ. ಮತ್ತೆ ಅಲ್ಲಿ ಮುಟ್ಟಿದ್ಮೇಲೆ ತೂಕ ಹಾಕಿ. ನೀವೇನ್ ತೂಗ್ಲಿಕ್ಕಿಲ್ಲ ಅವರೇ? ಇಲ್ಲ, ನಮ್ದು ಅವರೇ ತೂಕ ಮಾಡ್ಬೋದು. ತೂಕ ಬರೆದು ನಾವು ಕೂತ್ಕೊಳ್ತೇವೆಲ್ಲ ತೂಕ ಬರ್ಕೊಳ್ಳಿಕ್ಕೆ. ತೂಕ ಅಲ್ಲಿ ಕಂಪನಿ ಹೋಗ್ತದೆ, ಅಲ್ಲಿಂದ ಬರ್ತದೆ ಉತ್ತರ ಎಷ್ಟು ಕೆಜಿ ಆಯ್ತು ಅಂತ. ಇದು 2 ತಿಂಗಳು ಸೇರಿ ನೆಕ್ಸ್ಟ್ ಮಂತ್ 5th ತಾರೀಕು 6th ತಾರೀಕಿನವರೆಗೆ ನಮ್ಮ ಅಕೌಂಟ್ಗೆ ಹಣ ಸರಿಯಾಗಿ ಹಣ ಹಾಕ್ತಾರೆ ಬರ್ತದೆ. ಅಂದ್ರೆ ರೇಟ್ ಎಷ್ಟು ಅಂತ ಅವ್ರೆ ಫಿಕ್ಸ್ ಮಾಡುದು, ಒಮ್ಮೆ 15 ಒಮ್ಮೆ 18 ಹಾಗೆ ಇಷ್ಟು ಅಂತ ಬರ್ತದೆ. ಅದರಲ್ಲೂ ಮೇಲೆ ಕೆಳಗೆ ಆಗತ್ತೆ ರೇಟ್ ಆಗ್ತದೆ. ಹೆಚ್ಚಿತ್ತು 21 ಇದ್ರೆ ಒಳ್ಳೆ ಲಾಭ, 15 ಪರವಾಗಿಲ್ಲ. ಕೆಲವರಿಗೆ ಕಡಿಮೆ ಅಂತ ಹೇಳುದು, ಅದ್ರ ಖರ್ಚು ಕಡಿಮೆ ಅಲ್ಲ. ಹೌದು ಹೌದು ಹೌದು, ಕೆಲಸ ಸಹ ಕಡಿಮೆ. ಅಡಿಕೆ ಅಷ್ಟೇ ಕೆಲಸ ಸೇ ಇಲ್ಲ, ಅಡಿಕೆ ಕುಯ್ಬೇಕು, ಒಣಗಿಸ್ಬೇಕು, ಮಳೆಗಾಲದಲ್ಲಿ ಡ್ರೈ ಮಾಡ್ಲಿಕ್ಕೂ ಕಷ್ಟ, ಪುನಃ ಸುಲಿಲಿಕ್ಕೆ ಕಾರ್ಮಿಕರನ್ನೇ ಅವಲಂಬಿಸಬೇಕು. ಇದು ಕೆಲಸ ಸುಲಭ, ತುಂಬಾ ಸುಲಭ. ಶಾಲೆ ಕೃಷಿ ಶುರುವಿನಲ್ಲಿ 3 ವರ್ಷ ಕಾಯ್ಬೇಕು ಅಂತ ಬಿಟ್ರೆ 3 ವರ್ಷ ಕಾಯ್ಬೇಕಷ್ಟೇ, ಮತ್ತೆ ತುಂಬಾ ಸುಲಭ. ಮೇಡಮ್, ನೀವು 10 ಎಕರೆಗಳಲ್ಲಿ ಬೆಳೀತಾ ಇದ್ದೀರಿ, ಸಾಮಾನ್ಯವಾಗಿ ನಿಮಗೆ ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ? ವರ್ಷಕ್ಕೆ ಗೊಬ್ಬರಕ್ಕೆ ಸಾಧಾರಣ 1.5 ಲಕ್ಷ ಬೇಕಾಗ್ತದೆ, ಮತ್ತೆ ಹಾರ್ವೆಸ್ಟಿಂಗ್ ಕಾಸ್ಟ್ 1,20,000, ಟೋಟಲ್ 2,97,000 ಖರ್ಚಾಗ್ತದೆ. ಮತ್ತೆ ನೆಟ್ ಪ್ರಾಫಿಟ್ ಹಣ್ಣಲ್ಲಿ 15,50,000 ಲಾಸ್ಟ್ ಇಯರ್ ಬಂದಿದೆ, ಈ ವರ್ಷ 20 ದಾಟಬಹುದು, ಜಾಸ್ತಿ ಆಗಿದೆ ಕ್ರಾಪ್. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗಿದೆ ನಮಗೆ. ಆರಂಭದಿಂದ ನೋಡಿದ್ರೆ 30 ವರ್ಷಕ್ಕಾಗುವಾಗ ಇಳುವರಿಯೂ ಜಾಸ್ತಿ ಇರಬಹುದು ಇರಬಹುದು, ಆದ್ರೆ ಹೇಳಲಿಕ್ಕಾಗುದಿಲ್ಲ. ಅದೀಗ ಏರ್ತಾ ಹೋಗ್ತದೆ ಕ್ರಾಪ್, ದೊಡ್ಡ ದೊಡ್ಡ ಬಂಚಸ್ ಬರ್ತಾ ಇದೆ. ಮುಂಚೆ ಫಸ್ಟ್ ಗೆ 2 ಕೆಜಿ 3 ಕೆಜಿ ಎಲ್ಲ ಬರ್ತದೆ, 3ನೇ ವರ್ಷ 4ನೇ ವರ್ಷದಲ್ಲಿ 7 ಬರ್ತಿತ್ತು. ಸರಾಸರಿ ಈಗ 20 ಕೆಜಿ ಅದು ತೂಕ ಮಾಡ್ತಾರೆ, ಎಷ್ಟು ಗೊನೆಗೆ ಎಷ್ಟು ತೂಕ ಅಂತ ಅವರು ಕಂಪನಿಯವರು ತೂಕ ಮಾಡ್ತಾರೆ. ಈಗ ನನಗೆ 22 ಕೆಜಿ ಮೇಲೆ ಬರ್ತದೆ ಸರಾಸರಿ. ಓಹೋ, 58 ಕೆಜಿ ಸಹ ಬಂದಿದೆ. ಈ ಗೊಬ್ಬರ ಹೆಚ್ಚಾಕಿದ್ರೆ ಅದ್ರ ಕಾಯಿ ದೊಡ್ಡದಾಗಿ ಬರುತ್ತೆ, ಹಾಗೇನಾದ್ರೆ ಅದ್ರಲ್ಲಿ 2 ಟೈಪ್ ಇದೆ ಮರದಲ್ಲಿ, ಕೆಲವು ದೊಡ್ಡ ಕಾಯಿಗಳು, ಅದ್ರಲ್ಲಿ ಏನಾದ್ರು ತಳಿ ವ್ಯತ್ಯಾಸ. ಈಗ ಹೈಟ್ ಹೋಗದ ತಳಿ ತವೇರ ಅಂತ ಬರ್ತದೆ ಅಂತ ಗಿಡ್ಡ ಗಿಡ ಈಗ ಬರ್ಲಿಕ್ಕೆ ಸರ್ ನಾವು ಹಾಕುವಾಗ ಬರ್ಲಿಲ್ಲ, ಅದು ತುಂಬಾ ಒಳ್ಳೇದು, ಕೊಯ್ಲಿಕ್ಕೆ ಸುಲಭ. ನಾವು ಹಾಕುವಾಗಿಲ್ಲ ಆಯ್ತಾ ತಳಿ, ಈಗ ಬಂದಿದೆ ನಿಧಾನದಲ್ಲಿ ಎತ್ತರ ಬರುದು, ಈಗ ಬೇಗ ಬೇಗ ಹೋಗ್ತದಲ್ಲ. ಹೌದು, ತವೇರ ತಳಿ ಅಂತೆ, ಹೊಸ ತಳಿ. ಈಗ ಮೇಡಮ್, ನೀವು ಏನು ಕೊಯ್ಲು ಮಾಡುವಾಗ ಅದಕ್ಕೆ ಯಾವ ರೀತಿ ಹತ್ತುತ್ತಾರೆ? ಹತ್ತಲಿಕ್ಕೆ ಇಲ್ಲ, ದೋಟಿಯೇ ಅದು, ಉದ್ದ ಮಾಡುದು ಗಿಡ್ಡ ಮಾಡುದು ಲಾಕ್ ಇದೆ, ಬೇಕಾದ ಗೆಲ್ಕೊಳ್ತದೆ ಕಂಪನಿಯಿಂದ ಬರೋ ದೋಟಿ, ಸ್ಟೀಲ್ ದೋಟಿ, ಸ್ಟೀಲ್ ಕತ್ತಿಸ ಅದನ್ನು ಉದ್ದ ಮಾಡುದು. ಈಗ ಅದು 20 ಫೀಟ್, ಈಗಿನ 30 ಫೀಟ್ ಹೈಟ್ ಇರದೆ ದೋಟಿ ಬರ್ತದೆ. ಈಗ 40 ಫೀಟ್ ನಂಗೆ ಬೇಕು ಅಂತ ಹೇಳಿದ್ದೇನೆ, ಕೊಯ್ಲಿಕ್ಕೆ ಸ್ವಲ್ಪ ಒಂದು ದೋಟಿ ಇರಲಿ ಅಂತ ಕಂಪನಿಯವರಿಗೆ ಕೊಟ್ಟು ಕಳಿಸ್ತಾರೆ. ಒಳ್ಳೆ ಶಾರ್ಪ್ ಇರ್ತದೆ, ಹತ್ತುವ ಕೆಲಸ ಇಲ್ಲ ಕೆಳಗಿಂದಲೇ. ನೀವೇನು ಆರಂಭದಲ್ಲಿ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿ ಪಾಮನ್ನು ಅಥವಾ ತಾಳೆಯನ್ನು ಬೆಳೆಸಿದ್ದೀರಿ, ಈಗ ಕೃಷಿ ಇಲಾಖೆಯಿಂದ ಯಾವ ರೀತಿಯ ಪ್ರೋತ್ಸಾಹವಿದೆ? ನಮ್ಮ ಕೃಷಿ ನೋಡ್ಲಿಕ್ಕೆ ಪುತ್ತೂರು ತೋಟಗಾರಿಕೆ ಇಲಾಖೆಯವರು, ಮತ್ತೆ ಕೃಷಿ ಇಲಾಖೆ ಪುತ್ತೂರಿನವರು, ಸುಳ್ಯ ತಾಲೂಕು ಸುಬ್ರಹ್ಮಣ್ಯ ಸೈಡಿಂದ ಎಲ್ಲ ವ್ಯಾನ್ ಅಲ್ಲಿ ಜನ ಬಂದು ಇಲಾಖೆಯವರು ಇಲ್ಲಿ ಬಂದು ತೋಟದಲ್ಲಿ ಮಾಹಿತಿ ಕೊಡ್ತಿದ್ರು. ತುಂಬಾ ಜನ ನೋಡ್ಕೊಂಡು ಹೋಗಿದ್ದಾರೆ ಕೃಷಿ ಇಲಾಖೆಯಿಂದ. ಅಂದ್ರೆ ನಿಮ್ಮ ಈಗ ಈ ತೋಟವನ್ನು ನೋಡಿ ಯಾರಾದ್ರೂ ಸ್ವಯಂ ಪ್ರೇರಣೆ ಪಡೆದು ಹಾಕಿದವರು ಇದ್ದಾರೆ? ಹಾಕಿದವರಿದ್ದಾರೆ, ಸುಳ್ಯ ತಾಲೂಕಲ್ಲಿ ಹೆಚ್ಚಾಗಿ ಇವರೇ ಪ್ರೇರಣೆ ಹಾಕ್ಲಿಕ್ಕೆ. ಕಾವು ಪುತ್ತೂರು ಸೈಡು, ಸುಬ್ರಹ್ಮಣ್ಯ ಸೈಡು, ಚೊಕ್ಕಾಡಿ, ಇಲ್ಲಿ ಮಲೆ ಸೈಡ್ ಎಲ್ಲ ಹಾಕಿದ್ದಾರೆ. ಎಲ್ಲಿ ಮೀಟಿಂಗ್ ಇದ್ರು ಇವ್ರು ಹೋಗಿ ಮಾಹಿತಿ ಕೊಡ್ತಿದ್ರು, ಯಾರು ತಾಳೆ ಹಾಕ್ತಾರಂತ ಅಷ್ಟವ್ರ ಕೈಯಿಂದ